ಜಾರಿ. ಸಮಯ 6:51. ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ಕಾರವಾರ ಜನಪದ ಸಂಗೀತ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ, ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಮಲಾಕ್ಷಿ ಹೆಗಡೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಬಾಲಿವೇಂದ್ರನ ಮಿಂದು ಮಡಿಯನುಟ್ಟು ಗಂಧಾಕ್ಷತೆಯಿಟ್ಟು ಮಿಂದು ಮಡಿಯನುಟ್ಟು ಗಂಧಾಕ್ಷತೆಯಿಟ್ಟು ವಿಧ ವಿಧ ಪುಷ್ಪಗಳಿಂದಲೇ ಪೂಜಿಸಿದರು ಬಾಲಿವೇಂದ್ರನ ಓದೆಯಿಂದಲೀ ಭೂಮಿ ಪಾಲನ ಪೂಜಿಸಿದರು ಬಾಲಿವೇಂದ್ರನ ಇಂದ ವೇದ ಮಂತ್ರಗಳಿಂದ ಪಂಚಜನ ಮಾಧವ ಪ್ರಿಯ ಬಲಿರಾಜನ ಪೂಜಿಸಿದರು ಬಲಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಕ್ಷೀರ ಜಲದಿಯಲಿ ವಾಸವಾಗಿರುವಾಗ ಕ್ಷೀರ ಜಲದಿಯ ದಾನವಾಗಿದ್ದನ ಧರಣಿಯ ದಾನವಾಗಿದ್ದನ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದರು ಬಲಿವೇಂದ್ರನ ಧೈರ್ಯ ಶೌರ್ಯಗಳಿಂದ ವೀರ ವಿಕ್ರಮದಿಂದ ಧೈರ್ಯ ಶೌರ್ಯಗಳಿಂದ ವೀರ ವಿಕ್ರಮನ ಸುರರ ಗರ್ವವ ಮುರಿದಾತನ ಓದೆಯಿಂದಲೀ ಭುವಿ ಪಾಲನ ಹಾಲು ಹೋಳಿಗೆಗಳು ಕಡಬು ಕಡಬು ಪಾಯಸಗಳು ಬಲಿರಾಜನೆ ನೈವೇದಿಸಿ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೂ ಬಲಿವೇಂದ್ರನ ಧೂಪದೀಪಗಳನು ಮಂಗಳಾರತಿಯನು ಆ ಪರಮಾತ್ಮನ ಭಕ್ತಗೆ ಆ ಪರಮಾತ್ಮನ ಭಕ್ತಗೆ ಪೂಜಿಸಿದರು ಬಲಿವೇಂದ್ರನ ಪೂಜಿಸಿದರು ಬಲಿವೇಂದ್ರನ. ಮುಂದೆ ಬಲೀಂದ್ರನಿಗೆ ನೈವೇದ್ಯ ಅರ್ಪಿಸುವ ಹಾಡು. ಅಮೃತ ನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತ ನವನುಣ್ಣ ಆನಂದ ಭರಿತ ತುತುಪ್ಪದ ಗರಣೆ ಬುತ್ತಿಯನ್ನ ದೋಸೆ ಇಪ್ಪಲಕ್ಕಿ ಪರಿಮಳ ಸೂಸೆ ರುಚಿಯ ಬಾಹೂರಣ ಕಡಬು ಪರಾಕೆ ಒಪ್ಪುವದರ ಪರಂಜಿ ಪಾತ್ರೆಯ ಜೋಗೆ ಅಮೃತ ನಮನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತ ನಮನುಣ್ಣ ಆನಂದ ಭರಿತ ಅಮೃತ ಜನಪದ ಸಂಗೀತ ಆಕಾಶವಾಣಿ ಕಾರವಾರ. ಸಮಯ 7 ಗಂಟೆ ಆಗಲಿದೆ. ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾವಿರೋದು ಏರ್ನೆಕ್ಸ್, ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಹೆಸರು ರೇಣುಕಾ, ತೃತೀಯ ಬಿಕಾಂ ವಿದ್ಯಾರ್ಥಿನಿ. ಶಿವಮೊಗ್ಗದ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು ಭವಿಷ್ಯದ ಭಾರತ ನಿಮ್ಮ ಕನಸು ಕುರಿತು ಮಾತನಾಡಲಿದ್ದಾರೆ. ನಿಜ, ಕನಸು ಯಾರಿಗಿರೋದಿಲ್ಲ, ಪ್ರತಿ ನಾಳೆಗಳು ಕನಸುಗಳೇ. ನನ್ನ ಫ್ರೆಂಡ್ಸ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೊದಲಿಗೆ ಸಹನ ಇವರ ಕನಸಿನ ಭಾರತದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನನ್ನ ಹೆಸರು ಸಹನ. ನಾನು ಶಿಕ್ಷಣದ ಬಗ್ಗೆ ಭವಿಷ್ಯ ಭಾರತದಲ್ಲಿ ಹೇಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪದ್ಧತಿಯನ್ನು ನಾವು ಕಾಣಬಹುದಾಗಿತ್ತು. ಗುರುಕುಲ ಶಿಕ್ಷಣದಲ್ಲಿ ಶಾಸ್ತ್ರಗಳ ಜೊತೆಗೆ ಜೀವಕ್ರಮದ ಬಗ್ಗೆ ಶಿಕ್ಷಣ ನೀಡಲಾಗುತ್ತಿತ್ತು. ಇದೊಂದು ಅನೌಪಚಾರಿಕ ಶಿಕ್ಷಣ ಪದ್ಧತಿಯಾಗಿತ್ತು. ಇಲ್ಲಿ ಯಾವುದೇ ಸೀಮಿತ ಅಂದರೆ ಅಕಾಡೆಮಿಕ್ ಶಿಕ್ಷಣಗಳನ್ನು ಅಭ್ಯಾಸ ಮಾಡಿ ಅದಕ್ಕೆ ಪರೀಕ್ಷೆಗಳನ್ನು ಏರ್ಪಡಿಸಲಾಗುತ್ತಿತ್ತು. ಇದು ಲಾರ್ಡ್ ಮೆಕಾಲೆ ಶಿಕ್ಷಣದ ಒಂದು ಭಾಗವಾಗಿದೆ. ಸದ್ಯ ಭಾರತದಲ್ಲಿ ನೂತನ ಶಿಕ್ಷಣ ಪದ್ಧತಿಯನ್ನು 2020 ಜಾರಿಗೆ ತರಲಾಗಿದೆ. ದೇಶ ಆತನ ಜೀವನಕ್ಕೆ ಉದ್ಯೋಗ ನೀಡುವಷ್ಟೇ ಅಲ್ಲ, ಜೀವನ ಬೆಳಗಲು ಪ್ರೇರಣೆಯಾಗಬೇಕು. ಜ್ಞಾನ ವೃದ್ಧಿಗೆ ಶಿಕ್ಷಣ ಅತ್ಯಗತ್ಯ. ಈ ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿಯು ಬಾಯಿಪಾಠದ ಶಿಕ್ಷಣಕ್ಕಿಂತ ವ್ಯಕ್ತಿತ್ವ ಮೌಲ್ಯ ಶಿಕ್ಷಣಕ್ಕೆ ಒತ್ತು ನೀಡುತ್ತಿತ್ತು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಸಂಯಮ, ಹಿರಿಯ ಕಿರಿಯರಿಗೆ ಗೌರವ ನೀಡುವುದನ್ನು ಕಲಿಯುತ್ತಿದ್ದ, ಸ್ವಾವಲಂಬಿಯಾಗಿ ಜೀವನ ನಡೆಸುತ್ತಿದ್ದ. ಹಾಗಂತ ಈಗಿನ ಪದವಿಗಳಿಗೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಸಿಗುತ್ತಿಲ್ಲ. ಹಾಗೂ ಮಾತೃಭಾಷೆಯನ್ನು ಶಿಕ್ಷಣ ನೀತಿಯಲ್ಲಿ ಕಡ್ಡಾಯಗೊಳಿಸಬೇಕು ಮತ್ತು ಶಿಕ್ಷಣಕ್ಕೆ ತಕ್ಕಂತೆ ಪ್ರಾಯೋಗಿಕ ಶಿಕ್ಷಣವನ್ನು ಹೆಚ್ಚಾಗಿ ಮಾಡಬೇಕು. ಇದಕ್ಕೆ ಕೇವಲ ನೂತನ ಶಿಕ್ಷಣ ಪದ್ಧತಿಯು ಅನುಕೂಲವಾಗಲಿದೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳ ಜ್ಞಾನಕ್ಕೆ ಪೂರಕವಾದ ಶಿಕ್ಷಣ ಬೇಕಿದೆ. ಶಿಕ್ಷಣ ಸೀಮಿತವಾಗದೆ ಇಡೀ ಮನುಷ್ಯನ ವ್ಯಕ್ತಿತ್ವ ಸರ್ವತೋಮುಖ ಅಭಿವೃದ್ಧಿಯಾಗುವ ಶಿಕ್ಷಣ ಅಗತ್ಯವಿದೆ. ಹಾಗೂ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ನಡುವೆ ಸ್ನೇಹದ ಸಂಬಂಧವಿರಬೇಕು. ಎಲ್ಲ ವಿಷಯಗಳಲ್ಲೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು. 2030 ಭಾರತದ ಶಿಕ್ಷಣವು ಮುಂದುವರಿಯುತ್ತದೆ ಎಂದು ಹೇಳಬಹುದು. ಈಗಾಗಲೇ ವೃತ್ತಿ ಜ್ಞಾನವು ಅಭಿವೃದ್ಧಿಯಾಗಿದ್ದು ಶಿಕ್ಷಣದಲ್ಲಿ ಕೂಡ ಬಳಕೆಯಾಗುತ್ತಿದೆ. ವಿಧ ವಿಧವಾದ ಕೋರ್ಸ್ಗಳು ದೇಶಕ್ಕೆ ಪರಿಚಯವಾಗುತ್ತಿದೆ. ಇದು ಮುಂದುವರೆದ ಶಿಕ್ಷಣ ಭಾಗವಾಗಿದೆ. ಹೀಗಾಗಿ ನಾವು ಕೂಡ ಶಿಕ್ಷಣ ಪದ್ಧತಿಗೆ ಒಗ್ಗಿಕೊಳ್ಳಬೇಕಾಗಿದೆ. ಭಾರತ ದೇಶವು ಅರ್ಹವಾದ ಎಲ್ಲವನ್ನು ಪಡೆಯುವ ದೇಶವಾಗಬೇಕು. ಇದು ನನ್ನ ಶಿಕ್ಷಣದ ಕುರಿತು ಇರುವ ಒಂದು ಸಣ್ಣ ಕನಸಾಗಿದೆ. ಈ ಕುರಿತು ನಿಮ್ಮ ಕನಸು ಅಭಿವೃದ್ಧಿ ಹೊಂದುತ್ತಿರುವ ಭಾರತಕ್ಕೆ ಆಯುಧವೇ ಸರಿ. ಧನ್ಯವಾದಗಳು ಸಹನ. ಚೈತನ್ಯ ಆರ್, ಇವರು ತಮ್ಮ ಕನಸಿನ ಭಾರತದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಯಾವುದೆಂದರೆ ಡಿಜಿಟಲ್ ಇಂಡಿಯಾವನ್ನು ಕುರಿತು ನನ್ನ ಕೆಲಸ ಏನೆಂದರೆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ವೇಗದ ಇಂಟರ್ನೆಟ್ ಫೆಸಿಲಿಟೀಸ್ಗಳನ್ನು ಕೊಡುವುದು. ಇದಕ್ಕಾಗಿಯೇ ಮತ್ತಿತರ ಉಪಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಅವು ಯಾವುವೆಂದರೆ ಮೇಕ್ ಇನ್ ಇಂಡಿಯಾ, ಭಾರತ್ ಮಾಲಾ. 2015 ಮಿಷನ್ ಡಿಜಿಟಲ್ ಇಂಡಿಯಾವನ್ನು ಪ್ರಾರಂಭಿಸಿದರು. ಇದಕ್ಕಾಗಿಯೇ 1,00,000 ಕೋಟಿಯನ್ನು ಅನುಮೋದಿಸಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಕನಸಿನ ಕೂಸು ಆಗಿದೆ. ಇದು ಭಾರತೀಯರ ನಾಗರಿಕರ ಡಿಜಿಟಲ್ ಸಬಲೀಕರಣದ ಪತ್ರ ಕಾರ್ಯ, ಸಮಯ ಮತ್ತು ಮಾನವ ಶ್ರಮವನ್ನು ಉಳಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಅಭಿವೃದ್ಧಿ ಸಾಧ್ಯವಾಗಿದೆ ಹಾಗೂ ಎಲ್ಲಾ ನಗರ, ಪಟ್ಟಣ ಮತ್ತು ಹಳ್ಳಿಗಳು ಹೆಚ್ಚು ತಾಂತ್ರಿಕವಾಗಬೇಕಲ್ಲ. ನನ್ನ ಪ್ರಕಾರ ತಂತ್ರಜ್ಞಾನದಿಂದ ಮನುಷ್ಯನಿಗೆ ಸಹಾಯವಾಗಬೇಕೇ ಹೊರತು ಅದರಿಂದ ನನ್ನ ಆಸೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚಿನ ವೇಗದ ಇಂಟರ್ನೆಟ್ ನೆಟ್ವರ್ಕ್ ಒದಗಿಸಬೇಕು. ಎಲ್ಲಾ ಪ್ರದೇಶಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಂದರೆ CSC ಸುಲಭ ಪ್ರವೇಶ ನೀಡಬೇಕು. ಇನ್ನೂ ಅನೇಕ ಸೌಲಭ್ಯಗಳನ್ನು ತಡಮಾಡದೆ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕೆಂಬುದೇ ನನ್ನ ಕನಸು. ಇವೆಲ್ಲವೂ ನನಸಾಗಬೇಕೊಟ್ಟ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಖಂಡಿತ ಚೈತನ್ಯ, ನೀವು ಹೇಳಿದ್ದು ಸತ್ಯ. ಡಿಜಿಟಲ್ ಇಂಡಿಯಾ ಭಾರತದ ಅಭಿವೃದ್ಧಿಗೆ ಪೂರಕವಾಗಿದೆ. ನಿಮಗೆ ಧನ್ಯವಾದಗಳು. ಈಗ ನನ್ನ ಗೆಳತಿ ಶುಭಶ್ರೀ ಇವರ ಕನಸಿನ ಭಾರತ ನನ್ನ ಭಾರತ ಸಂಬಂಧಗಳ ಬಲವರ್ತನೆ ಹೇಗೆ ಮಾಡಬಹುದೆಂದು ಮಾತನಾಡುತ್ತಿದ್ದೀನಿ. ಇಲ್ಲಿ ಸಂಬಂಧ ಅಂದ ತಕ್ಷಣ ಜೊತೆಗೆ ಸಮಾಜದಲ್ಲಿ ಬದುಕುವಂತಹ ಹಲವಾರು ವ್ಯಕ್ತಿಗಳ ನಡುವೆ ಇರುವಂತಹ ಸಂಬಂಧ. ಇಲ್ಲಿ ಯಾವ ರೀತಿ ಅಂತ ಅಂದ್ರೆ, ಒಂದು ತೋಟದಲ್ಲಿ ಹಲವಾರು ಹೂಗಳು ಇರ್ತವೆ ಅಲ್ವಾ, ಅವೆಲ್ಲ ಒಟ್ಟಾಗಿ ಬದುಕ್ತವೆ. ಅದೇ ರೀತಿ ಒಂದು ಕಡೆ ಸಮಾಜ ಅಂತ ಅಂದ್ರೆ, ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ, ಎಲ್ಲರೂ ಸಮಾನರು. ನಾವು ಸಾಮರಸ್ಯ ಮತ್ತು ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಮನುಷ್ಯ ಯಾರದೋ ಸ್ವಾರ್ಥಕ್ಕೆ ಬಲಿಯಾಗಿ ಒಬ್ಬರು ಮತ್ತೊಬ್ಬರ ಮೇಲೆ ಬಂದು ಒಬ್ಬರನ್ನು ಕೊಂದು ಅವರ ಸಮಾಧಿಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದೊಂದು ರೀತಿಯಲ್ಲಿ ಹೇಳಿಸೋಕೆ ಸಾಧ್ಯವಿಲ್ಲ. ಪ್ರಾಣಿಗೂ ಮನುಷ್ಯರಿಗೂ ವ್ಯತ್ಯಾಸವಿಲ್ಲದಂತ ಆಗ್ಬಿಡತ್ತೆ. ಇಬ್ರು ಒಂದೇ ಅಂತ ಅನ್ಸತ್ತೆ. ಕೌಟುಂಬಿಕವಾಗ್ತಾ ಇದೆ. ಓದು ನಮ್ಮ ವ್ಯಕ್ತಿತ್ವವನ್ನು, ನಮ್ಮಲ್ಲಿ ಇರುವಂತಹ ಬುದ್ಧಿಯನ್ನು ಹೆಚ್ಚಿಸಬೇಕೇ ಹೊರತು ಸ್ವಾರ್ಥದ ಕಡೆಗೆ ಯೋಚನೆ ತರಬಾರದು. ಇವತ್ತು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇದ್ರೆ, ಆಗಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಅಥವಾ ಹಲವಾರು ತರದ ಜನರು ಇದ್ದರು, ಎಲ್ಲರೂ ಒಂದಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಹೇಗಂದ್ರೆ ಅವ್ರ ಜೀವನ. ಇನ್ನು ರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ, ನಾವು ಭಾರತದಲ್ಲಿ ರಾಷ್ಟ್ರಗಳೊಡನೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ. ಯಾವ ರಾಷ್ಟ್ರದೊಡನೆ ನಾವು ಯುದ್ಧವನ್ನು ಸಾರಿಲ್ಲ. ನಮ್ಮ ಭಾರತ ರಾಷ್ಟ್ರ ಯಾವತ್ತಿಗೂ ಶಾಂತಿಯಿಂದ ಹೇಗೆ ಇರಬೇಕಂದ್ರೆ, ಒಗ್ಗಟ್ಟಿನಿಂದ ಇರಬೇಕು. ನಂತರ ಅಕ್ಕಪಕ್ಕದವರ ಜೊತೆಗೆ ಒಗ್ಗಟ್ಟಿನಿಂದ ಇರಬೇಕು. ನಾವೆಲ್ಲರೂ ಒಂದು ಎಂದು ಭಾವನೆ ಇರಬೇಕು. ಸಂಬಂಧಗಳಲ್ಲಿ ಬಲವರ್ತನೆ ಇರಬೇಕು. ಧನ್ಯವಾದಗಳು ಶುಭಶ್ರೀ, ನಿಮ್ಮ ಕನಸಿನ ಭಾರತ ನನಸಾಗ್ಲಿ ಎಂದು ಹೇಳ್ತಾ ಮುಂದೆ ನನ್ನ ಗೆಳತಿ ಸಿಂಚನರವರ ಕನಸಿನ ಭಾರತ ಏನು ಅಂತ. ನನ್ನ ಕನಸಿನ ಭಾರತದಲ್ಲಿ ನೃತ್ಯ ಕಲಾವಿದರಿಗೆ ಹೆಚ್ಚು ಇಂಪಾರ್ಟೆನ್ಸ್ ನ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಡ್ಯಾನ್ಸ್ ಅಂತ ಬಂದ ಕೂಡಲೇ ನನಗೆ ನೆನಪಿಗೆ ಬರೋದು ಇಬ್ರು, ಅದು ಮೈಕೆಲ್ ಜಾಕ್ಸನ್ ಮತ್ತು ಮಾಧುರಿ ದೀಕ್ಷಿತ್. ಇವರಿಬ್ರು ನನಗೆ ತುಂಬಾ, ಹೇಗೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಇಂಜಿನಿಯರಿಂಗ್ ಅಂತ ಮೇನ್ ಸ್ಟ್ರೀಮ್ ನ ಆಯ್ಕೆ ಮಾಡ್ಕೊಂತಾರೋ, ಹಾಗೆ ನೃತ್ಯವನ್ನು ಕೂಡ ಯಾವುದೇ ತರಹದ ಮುಜುಗರ ಇಲ್ಲದೆ ಆಯ್ಕೆ ಮಾಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ. ಅದರಲ್ಲಿ ಕೂಡ ಜೀವನ ಕಟ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದಲ್ಲಿ ಅನೇಕ ರೀತಿಯ ನೃತ್ಯ ಇದೆ, ಅದು ಭರತನಾಟ್ಯಂ, ಕೂಚಿಪುಡಿ, ಮೋಹಿನಿ ಆಟಂ, ಮೇಲೆ ನೋಡೋ ತರ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಶೃಂಗಾರ ಮಾಡಿಕೊಂಡು ನಗುನುಗುತ್ತಾ ಕುಣಿಯುತ್ತಿರೋ ತರ ಜೀವನ ಇರಬಹುದು ಅನ್ನೋದು ಪೂರ್ಣವಾಗಿ ಬಂದಿಲ್ಲ. ಅದು ಒಂದು ಓದಿನ ಜೊತೆ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತಾನೆ ಭಾವಿಸಿದ್ದಾರೆ. ಓದಿನಿಂದ ಮಾತ್ರ ಎಲ್ಲವನ್ನ ಪಡಿಬಹುದು ಅಂತ ಕೆಲವರು ನಂಬಿದ್ರೆ, ಓದಿಲ್ಲದೆ ಅಥವಾ ಸಂಗಸ್ತ್ರೀಯ ನೃತ್ಯವನ್ನ ಕಲಿಯೋರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡ್ತಿದ್ದಾರೆ. ಅದೇ ರೀತಿ ಇಲ್ಲಿ ಭಾರತದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದ ನೃತ್ಯ ಸಂಸ್ಕೃತಿ ಸುಮಾರು ಸಿಗ್ಬೇಕು ಅನ್ನೋದು ನನ್ನ ಆಸೆ. ಕೆಲವೊಂದು ಹಳ್ಳಿಗಳಿಗೆ ಖಾಸಗಿ ಸಂಸ್ಥೆಗಳು ಶಿಬಿರಗಳು ಮಾಡ್ತಾರೆ, ನೃತ್ಯ ಶಿಬಿರಗಳನ್ನ, ತರಬೇತಿಗಳನ್ನ ಕೊಡ್ತಾರೆ. ಹಾಗೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಒಂದು ಲಾ ಅಥವಾ ಒಂದು ಸಣ್ಣ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು, ಒಂದು ನೃತ್ಯ ತರಬೇತಿ ಶುರು ಮಾಡುವಂತದ್ದು ಅನಿಸಿಕೆ. ನೃತ್ಯದ ಮೂಲಕ ನಮ್ಮ ದೇಶದ ಅಥವಾ ರಾಜ್ಯದ ಸಂಸ್ಕೃತಿಯನ್ನ ನಾವು ಪ್ರತಿಬಿಂಬಿಸ್ತೀವಿ, ಹಾಗೂ ಇದರಿಂದ ನಮ್ಮ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಕೊನೆಯದಾಗಿ ನನ್ನ ಪ್ರಿನ್ಸಿಪಲ್ ನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಡ್ಯಾನ್ಸ್ ಇಸ್ ನಾಟ್ ಜಸ್ಟ್ ಮೂವ್ಮೆಂಟ್ ಆಫ್ ಲೆಗ್ಸ್ ಅಂಡ್ ಹ್ಯಾಂಡ್ಸ್, ಇಟ್ ಈಸ್ ಆನ್ ಎಮೋಷನ್. ಭಾರತದ ಕಲೆ ಸಂಸ್ಕೃತಿಯಲ್ಲಿ ನೃತ್ಯದ ಪ್ರಾಮುಖ್ಯತೆನ ಹರಿದು ಭವಿಷ್ಯದ ಭಾರತದಲ್ಲಿ ನೃತ್ಯದ ಬಗ್ಗೆ ಇರುವ ನಿಮ್ಮ ಕನಸುಗಳು ನನಸಾಗ್ಲಿ ಸಿಂಚನ. ಕನಸಿನ ಭಾರತದ ಬಗ್ಗೆ ದೀಪಿಕಾ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ದೀಪಿಕಾ. ನನ್ನ ಕನಸಿನ ಭಾರತ, ನನ್ನ ಪ್ರಕಾರ ಸ್ವದೇಶ. ಈ ದೇವಾಕದ ಅರ್ಥ ಏನಂದ್ರೆ, ಮನುಷ್ಯ ಜನ್ಮದ ಸಾರ್ಥಕತೆ ಇರೋದು ಸ್ವಂತದ ಮುಕ್ತಿಗಾಗಿಯೂ ಮತ್ತು ಜಗತ್ತಿನ ಹಿತಕ್ಕಾಗಿಯೂ ಬದುಕುವುದರಲ್ಲಿ ಮಾತ್ರ ಅಂತ. ಅದೇ ತರನಾಗಿ ನನ್ನ ಕನಸಿನ ಮೂಲವಾಗಿ ಭಾರತದ ಉದ್ದಗಲಕ್ಕೂ ಹರಡಬೇಕು ಅನ್ನೋದೇ ನನ್ನ ಆಶಯ. ಇವತ್ತಿನ ದೈನಂದಿನ ಚಟುವಟಿಕೆಗಳನ್ನ ನೋಡಿದ್ರೆ ವಿದೇಶಿ ವಸ್ತುಗಳ ಬಳಕೆ ಅನ್ನೋದು ಹೆಚ್ಚಾಗ್ತಾ ಇದೆ. ಅಂದ್ರೆ ನಮ್ಮ ಯುವಜನತೆಗೆ ದೇಶೀಯ ವಸ್ತುಗಳಿಗೆ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ಬಹುರಾಷ್ಟ್ರೀಯ ಕಂಪನಿ ಹಾಗೆ ವಿದೇಶಿ ವಸ್ತುಗಳು ಇವತ್ತು ನಮ್ಮ ದೇಶದ ಮಾರುಕಟ್ಟೆನ ಅತಿಕ್ರಮಿಸೋದ್ರಿಂದ ಏನಾಗ್ತಿದೆ ಅಂದ್ರೆ, ನಮ್ಮ ದೇಶೀಯ ವಸ್ತುಗಳು ಆ ದೇಶದ ಬ್ರ್ಯಾಂಡ್ ವಸ್ತುಗಳ ಮುಂದೆ ಹೋರಾಡುತ್ತೆ. ಪೆನ್, ಪೆನ್ಸಿಲ್, ಮೊಬೈಲ್ ಬಹುತೇಕ ಉಪಕರಣಗಳು ಎಲ್ಲಾ ವಲಯಗಳಲ್ಲೂ ದೇಶದ ಬ್ರ್ಯಾಂಡ್ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಹಾಗಾಗಿ ನಮ್ಮ ದೇಶದ ಆಲಿಗಡ್ನ ಬೀಗ, ಚನ್ನಪಟ್ಟಣದ ಗೊಂಬೆ, ಇಳಕಲ್, ಮೊಳಕಾಲ್ಮೂರು, ರೇಷ್ಮೆ ಸೇರಿದಂತೆ ಬಹುತೇಕ ಕರಕುಶಲ ವಸ್ತುಗಳು ತಯಾರಿಕಾ ಘಟಕಗಳು ಮುಚ್ಚುತ್ತಿದ್ದಾರೆ ಅಂತ ಹೇಳ್ಬೋದು. ಇದೇ ಪರಿಸ್ಥಿತಿ ಏನಾದ್ರೂ ಮುಂದುವರೆದ್ರೆ ದೇಶದಲ್ಲಿ ಎಲ್ಲಾ ಗುಡಿ ಕೈಗಾರಿಕೆಗಳು ನಶಿಸಿ ಅವರ ಆರ್ಥಿಕ ಜೀವನ ಇನ್ನಷ್ಟು ದುಸ್ಥಿತಿಗೆ ಬರುತ್ತೆ ಅಂತ ಹೇಳಿ ನಾನು ಹೇಳಿ ಇಚ್ಛೆ ಪಡ್ತೇನೆ. ಸ್ವದೇಶಿ ಆಂದೋಲನ ಅನ್ನೋದು ಹೊರಹೊಮ್ಮಿತು. ಅದೀಗ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಆಗಿ ನಮ್ಮ ಮುಂದೆ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇದಲ್ಲದೇನೆ ಸ್ಥಳೀಯ ಉತ್ಪನ್ನಗಳು ಕೈಗೆಟಕುವ ಬೆಲೆಯಲ್ಲಿ ಜನರಿಗೆ ದೊರೆಯುವಂತಾಗಬೇಕು. ಇದರಿಂದ ನಿರುದ್ಯೋಗ ದರವನ್ನ ನಾವು ಕಡಿಮೆಗೊಳಿಸಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಜನರಲ್ಲೂ ಕೂಡ ಜಾಹೀರಾತುಗಳ ಮೂಲಕ ಇನ್ನಷ್ಟು ಸ್ವದೇಶಿ ವಸ್ತುಗಳ ಬಗ್ಗೆ ಅರಿವು ಮತ್ತೆ ಜಾಗೃತಿಯನ್ನ ಮೂಡಿಸಬೇಕಾಗಿರುವಂತದ್ದು ನಮ್ಮೆಲ್ಲರ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಹಾಗೇನೆ ಆದಷ್ಟು ಜನರು ಅನ್ನೋದು ನನ್ನ ಅಭಿಪ್ರಾಯ. ಪ್ರೀತಿ ಪಾತ್ರರೇ, ನೀವು ಕೂಲ್ ಡ್ರಿಂಕ್ಸ್ ಗಳ ಬದಲಾಗಿ ತಂಪು ಪಾನೀಯವನ್ನ ಸೇವಿಸ್ತೀರಾ ಕೂಡ. ನಾನು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಥಿಂಕ್ ಗ್ಲೋಬಲಿ ಅಂಡ್ ಆಕ್ಟ್ ಲೋಕಲಿ. ಅಂದ್ರೆ ಈ ವಿವೇಕದ ನುಡಿ ಏನ್ ಹೇಳತ್ತಂದ್ರೆ, ನಮ್ಮ ಚಿಂತನೆಗಳು ಉದಾರವಾಗಿರ್ಲಿ, ಅಂದ್ರೆ ಜಗತ್ತಿನ ಆದ್ರೆ ನಮ್ಮ ಕ್ರಿಯೆ, ಸಹಕಾರ, ವಿಶ್ವಾಸ ಎಲ್ಲವೂ ನಮ್ಮೂರು, ನಮ್ಮ ರಾಜ್ಯ, ನಮ್ಮ ದೇಶ ಎಂಬಿತ್ತಾದಿ ನೆಲೆಯಲ್ಲೇ ಇರಲಿ ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಜಗದಗ ಹೆಚ್ಚಿಸಿಕೊಂಡು ಇನ್ನಾದರೂ ವಿದೇಶಿ ವ್ಯಾಮೋಹದಿಂದ ಹಿಂದೆ ಸರಿಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಖಂಡಿತ ದೀಪಿಕಾ, ಸ್ವದೇಶಿ ಮಂತ್ರದೊಂದಿಗೆ ನಮ್ಮ ಭಾರತ ಸಾಗಬೇಕು ಅನ್ನೋ ನಿಮ್ಮ ಕನಸು. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶ ಪ್ರಜಾಸತ್ತಾತ್ಮಕ ಹಾಗೂ ಜಾತ್ಯತೀತ ರಾಷ್ಟ್ರವಾಗಿ ಯಶಸ್ವಿ ಆಗುವುದು ಪ್ರತಿಯೊಬ್ಬರ ಕನಸು. ಇದರಂತೆ ನನಗೂ ನನ್ನ ಭಾರತ ಹೇಗಿರಬೇಕೆಂಬ ಕನಸಿದೆ. ನನ್ನ ಕನಸಿನ ಭಾರತವು ಎಲ್ಲ ಕ್ಷೇತ್ರಗಳಲ್ಲಿ ಮರೆಯಾಗುತ್ತದೆ ಎಂದು ತಿಳಿದಿದ್ದೇನೆ. ಅದೇ ರೀತಿ ನಮ್ಮ ದೇಶದಲ್ಲಿ ಟ್ರಾನ್ಸ್ಜೆಂಡರ್ಗಳ ಎಂಬ ಒಂದು ವರ್ಗವಿದೆ. ಈ ವರ್ಗದ ಜನರು ಈ ದೇಶದಲ್ಲಿ ದೈಹಿಕ ಕಿರುಕುಳ, ಮಾನಸಿಕ ಕಿರುಕುಳ, ಮೌಖಿಕ ನಿಂದನೆ, ಇತರ ಲಿಂಗಗಳಿಗೆ ನೀಡುವ ಸಮಾನವಾದ ಹಕ್ಕುಗಳನ್ನು ಇವರಿಗೆ ನೀಡುವವರಿಗೆ ಅನೇಕ ಸೌಲಭ್ಯಗಳು ಹಾಗೂ ಸಮಾನ ಹಕ್ಕುಗಳನ್ನು ನೀಡಲಾಗುತ್ತದೆ. ಕಾನೂನಾತ್ಮಕವಾಗಿ ಪ್ರತಿ ಲಿಂಗವನ್ನು ಗೌರವ ಸಮಾಜವನ್ನು ನನ್ನ ಕನಸಿನ ಭಾರತದಲ್ಲಿ ಖಂಡಿಸುತ್ತೇನೆ. ಎಲ್ಲರನ್ನು ಒಂದೇ ರೀತಿ ಕಾಣುವ ಸಮಾಜವನ್ನು ನೋಡಬಯಸುತ್ತೇನೆ. ಈ ಪಡೆಯಬೇಕು ನಮ್ಮ ನಿಮ್ಮಂತೆ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಅವರ ಬುದ್ಧಿವಂತಿಕೆ, ದೈಹಿಕ ಸಾಮರ್ಥ್ಯ, ಆದರೆ ಇದರ ಉಪಯೋಗ ಎಲ್ಲ ಕಡೆಯೂ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮತವನ್ನು ಚಲಾಯಿಸುವ ಹಕ್ಕನ್ನು ನೀಡಬೇಕು. ಈ ಸಮುದಾಯದವರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ವಾಸಿಸಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಸರ್ಕಾರವು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಆಗಬೇಕು. ಹಾಗೆಯೇ ಉದ್ಯೋಗ ಕ್ಷೇತ್ರಗಳಲ್ಲಿ ಇವರಿಗೆ ಗೌರವ ಸ್ಥಾನಮಾನ ನೀಡಿ ಅವರು ಶಾಂತಿಯುತ ಜೀವನ ನಡೆಸುವಂತಾಗಬೇಕು. ಈಗಾಗಲೇ ಈ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಎನ್ಜಿಒಗಳು ಇದೆ, ಆದರೆ ಈ ಎನ್ಜಿಒಗಳ ಉದ್ದೇಶ ಮತ್ತು ಉಪಯೋಗಗಳು ಈ ಸಮುದಾಯದವರಿಗೆ ಸರಿಯಾಗಿ ಲಭ್ಯವಾಗುತ್ತಿಲ್ಲ. ಆದ್ದರಿಂದ ಈ ಸಮುದಾಯ ಸಾಧ್ಯವಾಗುತ್ತದೆ. ಈ ಸಮುದಾಯದವರು ಸುಲಭವಾಗಿ ಅಮಾನುಷ ಕೃತ್ಯಗಳಿಗೆ ಬಲಿಯಾಗುತ್ತಾರೆ. ಈ ಸಮಯಗಳಲ್ಲಿ ಕೆಲವೊಮ್ಮೆ ಕಾನೂನುಗಳು ಸಹ ಇವರಿಗೆ ಸಹಾಯ ಮಾಡದ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ನಮ್ಮ ಕಾನೂನುಗಳು ಇವರಿಗೆ ಸಹಕರಿಸುವಂತ ರೀತಿಯಲ್ಲಿ ನಡೆದುಕೊಳ್ಳುವಂತೆ ಇಲ್ಲದಿರುವಿಕೆಯೇ ಅವರ ಅಭಿವೃದ್ಧಿಗೆ ಮಾರಕವಾಗಿದೆ. ಮುಂದಿನ ದಿನಗಳಲ್ಲಿ ಇವರ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಹೀಗೆ ನಮ್ಮ ಕಾಲೇಜಿನಲ್ಲಿ ಅಕ್ಕೈ ಪದ್ಮಶಾಲಿ ಅವರ ಕುರಿತು ಕರುಣೆಗೊಂದು ಸವಾಲ್ ಎಂಬ ನಾಟಕವನ್ನು ಆಯೋಜಿಸಿದರು. ಎಷ್ಟೋ ಜನಗಳ ದುಗುಡ ನೋವುಗಳು ಹೇಗಿರಬೇಕು ಅಂತ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಇವರು ಹೇಗೆ ಇದನ್ನೆಲ್ಲ ತೊಡೆದುಹಾಕಿ ಘನತೆಯ ಜೀವನವನ್ನು ನಡೆಸ್ತಾ ಇದ್ದಾರೋ, ಮುಂದೆ ಎಲ್ಲರೂ ಇದೇ ರೀತಿ ತಮ್ಮ ಕಷ್ಟ ನೋವು ದುಗುಡಗಳನ್ನೆಲ್ಲ ದೂರ ಮಾಡಿ ಘನತೆಯ ಜಯವಾದಗಳು. ಸರ್ವರು ಸಮಾನರು, ಪ್ರತಿಯೊಬ್ಬರಿಗೂ ಅವರ ಹಕ್ಕು ಅವರಿಗೆ ಲಭಿಸಲಿ ಎಂಬುದು ಎಲ್ಲರ ಆಶಯ ಆಗಬೇಕು ಅನ್ನೋ ನಿಮ್ಮ ಕನಸು ನಿಜವಾಗಿಯೂ ಉತ್ತಮವಾದ ಚಿಂತನೆ ಎಂದು ಹೇಳ್ತಾ ಲತಾ ಪಿ ಇವರ ಕನಸಿನ ಈ ಜಗತ್ಗೆ ಜ್ಞಾನದ ಜ್ಯೋತಿಯನ್ನ ಪಸರಿಸಿದಂತ ರಾಷ್ಟ್ರ ನಮ್ದು. ಇಂಥ ರಾಷ್ಟ್ರ ಮತ್ತೆ ಜಗದ್ಗುರು ಆಗಿ ಮೆರೆಯಬೇಕೆಂದು ನಾನು ಎಂದಿಗೂ ಬಯಸ್ತೇನೆ. ನಮ್ಮಲ್ಲಿ ಹಲವಾರು ಜನರು ಏನಂದ್ರೆ ಕೃಷಿ ಎಂಬುದು ಕೇವಲ ಅವಿದ್ಯಾವಂತರಿಗೆ ಮಾತ್ರ ಎಂಬ ಪರಿಭಾವನೆಯನ್ನು ಹೊಂದಿರ್ತಾರೆ. ಇಂದು ನಮ್ಮ ದೇಶದಲ್ಲಿ ಹಲವಾರು ಜನ ಹಳ್ಳಿಗರೇ ನೋಡ್ತಾ ಇದ್ದೇವೆ, ಅಷ್ಟು ಜೀವನಾಧಾರ ಆಗಿದೆ. ಭಾರತದಲ್ಲಿ ಶೇಕಡ 60%ಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಕೃಷಿಯನ್ನೇ ಅವಲಂಬಿಸಲಾಗಿದೆ. ಕೃಷಿ ಕ್ಷೇತ್ರಕ್ಕೆ ಎಷ್ಟು ಅನುಕೂಲವನ್ನ ಮಾಡಿಕೊಡ್ತೇವೋ ಅಷ್ಟು ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿದೆ. ನಮ್ಮ ಬಡ ರೈತರಿಗೆ ಬದುಕಲು ಜನರಿಗೆ ಬ್ಯಾಂಕ್ನಲ್ಲಿ ಸಾಲವನ್ನು ಕೊಡಬೇಕು. ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ ಕಷಾಯಗಳ ಒಂದು ಬೆಳವಣಿಗೆ ಆಗುತ್ತೆ. ಹಾಗೆ ಕೃಷಿ ಅನ್ನೋದು ಕೇವಲ ಬರೀ ರೈತರಿಗೆ ಅದು ಮಾಹಿತಿಯನ್ನು ಒದಗಿಸುವ ಒಂದು ವಿಷಯ ಆಗಿರಬಾರದು. ವಿದ್ಯಾರ್ಥಿಗಳು ಕೂಡ ಪ್ರಮುಖವಾಗಿ ವಿಷಯವನ್ನಾಗಿ ಅವರು ಓದಬೇಕು. ಕೃಷಿ ಬಗ್ಗೆ ಅನ್ನೋ ಮನೋಭಾವನೆ ಇರುವ ಜನರಲ್ಲಿ ಇದರಲ್ಲೂ ಕೂಡ ನಾವು ಅಭಿವೃದ್ಧಿಯನ್ನು ಕಾಣಬಹುದು, ಹೆಚ್ಚೆಚ್ಚು ಲಾಭಗಳನ್ನು ಗಳಿಸಬಹುದು, ಮೂಡಿಸಬೇಕಾಗಿದೆ. ಹಾಗೆ ಅವರಲ್ಲಿ ತಿಳುವಳಿಕೆ ಮೂಡಿಸುವ ಒಂದು ಪ್ರಯತ್ನವನ್ನ ಅವರು ಜಾರಿ ಮಾಡಬೇಕಾಗಿದೆ. ಹಾಗೆ ಸರ್ಕಾರ ಉತ್ತಮವಾದಂತಹ ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ಕೂಡ ಉತ್ಪಾದನೆ ಮಾಡಿಕೊಡುವಂತಹ ರೈತರಿಗೆ ಸೌಕರ್ಯವನ್ನು ಮಾಡಿಕೊಡಬೇಕು. ನಾವು ಯಾವತ್ತು ತ್ಯಜಿಸ್ತಾ ಹೋದ್ರೆ ನಮಗೆ ಆಹಾರ ಅನ್ನೋದು ಹೆಂಗ್ ಸಿಗತ್ತೆ? ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ನಿಂತಿರೋದ್ರೆ ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಕಾಣುತ್ತೆ. ರೈತ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ಭಾರತ ಈಗ ರೈತರಿಗೆ ಬೆನ್ನೆಲುಬಾಗಿದೆ. ಅಷ್ಟೇ ಅಲ್ಲದೆ ಸರ್ಕಾರ ಮುಂದಿನ ಯೋಜನೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ಶೀತಲ ಸಂಘ ಭಾರತದ ಹೆಮ್ಮೆ ಕೃಷಿ ಆಗಿರಬೇಕು ಅನ್ನೋ ನಿಮ್ಮ ಕನಸು ಖಂಡಿತವಾಗಿಯೂ ನನಸಾಗಬೇಕು ಎಂಬುದು ನನ್ನ ಆಶಯ ಕೂಡ. ಈ ಸಂರಕ್ಷಣೆ ಕುರಿತು ಅಭಿವೃದ್ಧಿಯ ನೆಪದಲ್ಲಿ ನಾವು ನಮ್ಮ ಪರಿಸರವನ್ನು ಸಾಕಷ್ಟು ಹಾಳು ಮಾಡಿದ್ದೇವೆ ಹಾಗೂ ತೊಂದರೆಯ ಅರಣ್ಯದ ನಾಶ, ಮಣ್ಣಿನ ಸವಕಳಿ, ಜೀವ ವೈವಿಧ್ಯತೆಯ ನಾಶ, ಹೀಗೆ ಅನೇಕ ಬಗೆಯ ಸಮಸ್ಯೆಗಳು ಎದುರಿಸುತ್ತಿದ್ದೇವೆ. ನಮಗಿರುವುದು ಒಂದೇ ಭೂಮಿ. ಇದರ ಪರಿಸರವನ್ನು ಸಂರಕ್ಷಿಸಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ. ಪರಿಸರ ಸಂರಕ್ಷಣೆ ಎನ್ನುವುದು ಸಾಮೂಹಿಕ ಜವಾಬ್ದಾರಿ ಮಾತ್ರವಲ್ಲದೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಆಗಿದೆ. ನನ್ನ ಕನಸಿನ ಭಾರತದಲ್ಲಿ ಕಂಡಾಗ ಬಲು ದೊಡ್ಡ ಪಟ್ಟಿ ನನ್ನ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಮನೆಗೊಂದು ಮರ, ಊರಿಗೊಂದು ವನ. ನಾವು ಸಂಪೋಷಿಸಿದಾಗ ಪರಿಸರ ಸಂರಕ್ಷಣೆಗೆ ವೈಯಕ್ತಿಕ ಜವಾಬ್ದಾರಿ ಮರೆದಂತೆ ಆಗುತ್ತದೆ. ಪ್ರತಿ ಮನೆಗಳಲ್ಲಿ ಒಂದು ಗಿಡ ಹಸಿ ಕಸದ ವಿಲೇವಾರಿ ಆದರೆ ಒಣಕಸವನ್ನು ಪುನರ್ಬಳಕೆ ಮಂತ್ರದಿಂದ ವಿನಿಯೋಗಿಸಬಹುದಾಗಿದೆ. ಅಂದರೆ ವಸ್ತುವನ್ನು ಒಂದು ಬಾರಿ ಉಳಿಸಿ ಅದನ್ನು ಎಸೆಯುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಒಂದು ವಸ್ತುವನ್ನು ಸಾಧ್ಯವಾದಷ್ಟು ಬಾರಿ ಪುನರ್ಬಳಕೆ ಮಾಡಿದಾಗ ಪರಿಸರ ಹಾನಿಯನ್ನು ತಪ್ಪಿಸಬಹುದು. ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಲ್ಲಿ ನಿಯಂತ್ರಣ, ಇವುಗಳ ಮಿತ ಬಳಕೆ ನಮ್ಮ ಪರಿಸರದ ಸುಸ್ಥಿರ ಬದುಕಿಗೆ ಪೂರಕ. ನಾವೆಲ್ಲರೂ ದಿನನಿತ್ಯದ ಬದುಕಿನಲ್ಲಿ ವೈಯಕ್ತಿಕ ಕಾನೂನುಗಳ ಪಾಲನೆಗೆ ಮುಂದಾಗಬೇಕು. ವಸ್ತುಗಳನ್ನು ಅಗತ್ಯವಿಲ್ಲದಿದ್ದಲ್ಲಿ ಕರೆಸುವುದಿಲ್ಲ. ಸಂಕಲ್ಪಗಳು ನಮ್ಮದಾಗಲಿ, ಇದು ಕೇವಲ ಬಾಯಿ ಮಾತಿನಲ್ಲಿ ಉಳಿಯದೆ ಕಾರ್ಯರೂಪಕ್ಕೆ ಬರಲಿ. ಶುದ್ಧ ನೀರಿಗೂ ಕೈಗೆಟಕುವ ಬೆಲೆಯಲ್ಲಿ ಪರಿಸರ ಸ್ನೇಹಿ ಇಂಧನ ದೊರೆಯಲಿ. ಜನರು, ಜಿಲ್ಲೆಗಳು, ರಾಜ್ಯಗಳು, ದೇಶಗಳ ನಡುವಿನ ಅಸಮಾನತೆ ನಿರ್ಮೂಲನೆ ಆಗಲಿ. ಹವಾಮಾನ ವೈಪರೀತ್ಯ ಮತ್ತು ಅದರ ಪರಿಣಾಮಗಳ ನಿಯಂತ್ರಣ ಸದುಪಯೋಗಿಸಬೇಕು. ಕೈಗಾರಿಕೆಗಳಲ್ಲಿ ಮಾಲಿನ್ಯ ನಿಯಂತ್ರಣ, ನಿಯಮಗಳ ಪಾಲನೆ, ಗರಿಷ್ಠ ಮಟ್ಟದ ಸಂರಕ್ಷಣೆಗಾಗಿ ಕನಸಾಗಿ ಉಳಿಯದೆ ನನಸಾಗುವುದು ಕಷ್ಟಕರವನ್ನೆಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಕನಸಿನ ಭಾರತದಲ್ಲಿ ಪರಿಸರದ ಸಂರಕ್ಷಣೆಯಲ್ಲಿ ಎಲ್ಲರ ಪಾತ್ರ ಅತಿ ಅವಶ್ಯಕವಾಗಿದೆ. ಇದರ ಕುರಿತು ನಮ್ಮೆಲ್ಲರ ಪರಿಸರದ ಕಾಳಜಿ ಯಥೇಚ್ಛವಾಗಿರಬೇಕು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೆಕೆಂಡ್ ಬಿಕಾಂ ಓದುತ್ತಿದ್ದೇನೆ. ನನ್ನ ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಯ ಕುರಿತಾಗಿದೆ. ಸಮುದಾಯಗಳು ಸಾಂಸ್ಕೃತಿಕವಾಗಿ ಇತರ ಸಮುದಾಯಗಳಿಗಿಂತ ಭಿನ್ನ, ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿವೆ. ಶಿಕ್ಷಣವು ವ್ಯಕ್ತಿಯನ್ನು ವೈಜ್ಞಾನಿಕ ಚಿಂತನೆಗೆ ಹಚ್ಚುವುದರ ಮೂಲಕ ಸರ್ವತೋಮುಖ ಬೆಳೆಸುವುದು ಅತ್ಯವಶ್ಯಕವಾಗಿದೆ ಹಾಗೂ ಬುಡಕಟ್ಟು ಸಮುದಾಯದವರ ಪಾರಂಪರಿಕ ಶೈಕ್ಷಣಿಕ ವ್ಯವಸ್ಥೆಗೆ ಅವಕಾಶ ನೀಡಬೇಕು. ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳಿವೆ ವಿನಃ ಬುಡಕಟ್ಟು ಅಭಿವೃದ್ಧಿ ನೀತಿ ಎಂದೇನೂ ಇಲ್ಲ, ಅದು ಕಾಯಕಲ್ಪ. ಈ ಕಾಯಕಲ್ಪದ ಉದ್ದೇಶಗಳನ್ನು ಈಡೇರಿಸಲು ಇರುವ ಚಟುವಟಿಕೆಗಳೇ ಕಾರ್ಯಕ್ರಮ. ಇಂತಹ ಅಭಿವೃದ್ಧಿ ಬರಲು ಸಾಧ್ಯ. ಇನ್ನು ಆಧುನಿಕ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ಬುಡಕಟ್ಟುಗಳ ವಾಸಸ್ಥಾನಗಳೇ ಆಧುನಿಕ ಅಭಿವೃದ್ಧಿಗೆ ದೇಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಇಲ್ಲವೇ ಬೇರಾವುದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ. ದೇಶದ ವಿವಿಧ ಭಾಗಗಳನ್ನು ಬೆಳಗಲು ತಾನು ಕತ್ತಲೆಯಲ್ಲೇ ಇರಬೇಕಾದ ದುಸ್ಥಿತಿ ಈ ಜನರದು. ಬುಡಕಟ್ಟುತನವನ್ನು ಇಲ್ಲವಾಗಿಸುವುದೇ ಅಭಿವೃದ್ಧಿಯ ಕಾರ್ಯತಂತ್ರವಾಗಿದೆ. ಆಧುನಿಕ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ಕೈಗೊಳ್ಳುವ ಮೊದಲು ಬುಡಕಟ್ಟು ಸಮುದಾಯದವರಿಗೆ ಇದರಿಂದಾಗುವ ದೌರ್ಜನ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಕೆಲವು ಬುಡಕಟ್ಟು ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ಸ್ ಎಂಬ ಪಟ್ಟಿಗೆ ಸೇರಿಸಲಾಗಿದೆ. ಅದನ್ನು ಮೊದಲು ತೆಗೆದು ಹಾಕಬೇಕಾಗಿದೆ. ಎಲ್ಲಾ ತರಹದ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿಯೂ ಬುಡಕಟ್ಟು ಸಮುದಾಯದವರನ್ನು ಟಾರ್ಗೆಟ್ ಮಾಡುವುದನ್ನು ನಿಲ್ಲಿಸಬೇಕು. ಇದರ ಜೊತೆಗೆ ಬುಡಕಟ್ಟು ಸಮುದಾಯದವರ ಅಕ್ಯುರೇಟ್ ಸೆನ್ಸಸ್ ಆಗುವುದು ಕೂಡ ಅತ್ಯಂತ ಅವಶ್ಯಕವಾಗಿದೆ. ಇನ್ನು ಚಾರೆಯನ್ನು ಅಳಿಸಿ ಹಾಕಿ ಏಕರೂಪದ ಜಗತ್ತನ್ನು ಕಟ್ಟುವ ಕೈಂಕರ್ಯದಲ್ಲಿ ತೊಡಗಿದೆ. ಜಾಗತೀಕರಣ ಪ್ರವಾಹದಲ್ಲಿ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಅನನ್ಯತೆ ಅಳಿಸಿ ಹೋಗಬಾರದು ಎಂಬುದು ಎಷ್ಟು ಮುಖ್ಯವೋ ಅವುಗಳು ರಾಷ್ಟ್ರ ಮುಖ್ಯ. ಬುಡಕಟ್ಟುಗಳು ರಾಷ್ಟ್ರೀಯ ಪ್ರವಾಹದಲ್ಲಿ ಮುಳುಗಿ ಹೋಗಬೇಕು ಎಂಬುದು ಅಭಿವೃದ್ಧಿಯಲ್ಲ. ಅವುಗಳ ಅನನ್ಯತೆಯ ಒಡಲಲ್ಲಿ ಅವರು ಬದುಕು ಉತ್ತಮವಾಗುವಂತೆ ಮಾಡುವುದೇ ಅಭಿವೃದ್ಧಿ. ಬುಡಕಟ್ಟುಗಳ ಅನನ್ಯತೆಗಳನ್ನು ಜನತಂತ್ರದ ಪರಿಭಾವಿಸಿಕೊಳ್ಳುವಾಗ ನಾವು ಎರಡು ಸಂಗತಿಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯದು ಬುಡ ಅತ್ಯಂತ ಅಗತ್ಯ. ಎರಡನೆಯದು ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಮಾತ್ರ ಸಾಂಸ್ಕೃತಿಕ ಘರ್ಷಣೆಗಳಿಗೆ ಪರಿಹಾರಗಳನ್ನು ರೂಪಿಸಿಕೊಳ್ಳಬಹುದಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಾಗಿ ಇರುವ ಅಭಿವೃದ್ಧಿಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು ಶಿಕ್ಷಣ ಎಲ್ರಿಗೂ ಎಟುಕುವಂತಹ ವ್ಯವಸ್ಥೆಯಾಗಬೇಕು ಎಂಬ ನಿಮ್ಮ ಕನಸು ಭವಿಷ್ಯ ಭಾರತದ ಉಜ್ವಲ ಬೆಳವಣಿಗೆಗೆ ಸಹಾಯಕವಾಗಿದೆ. ಧನ್ಯವಾದಗಳು. ಮುಂದೆ ನನ್ನ ಗೆಳತಿ ಅನುಶ್ರೀ ಅವರು ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹವ್ಯಾಸ ಕಾದಂಬರಿ ಓದುವುದು ಮತ್ತು ಹಾಡುವುದು. ಭಾರತದಲ್ಲಿ ಬಹು ಚರ್ಚೆಗೆ ಒಳಗಾಗುವ ಹಾಗೂ ಜನರ ಮೇಲೆ ಬೀರುವಷ್ಟು ಪರಿಣಾಮವನ್ನು ಬೇರೆ ಯಾವುದೇ ಮಾಧ್ಯಮ ಬೀರಲು ಸಾಧ್ಯವಿಲ್ಲ. ನನ್ನ ಕನಸಿನ ಭಾರತದಲ್ಲಿ ಸಿನಿಮಾ ಅಂದ್ರೆ ಹೇಗಿರಬೇಕು ಅನ್ನೋದರ ಕಲ್ಪನೆಯನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನೇ ನೋಡೋದಾದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗಳಿಂದ ಇಂದಿನ ಹಲವಾರು ರೀತಿಯಲ್ಲಿ ಬದಲಾವಣೆ ಕಂಡಿದೆ. ಹಿಂದೆಲ್ಲ ಸಿನಿಮಾ ಅಂದ್ರೆ ಪೌರಾಣಿಕ ಕತೆಗಳು, ಸಾಮಾಜಿಕ ನಗರಗಳನ್ನು ಬಿಟ್ಟು ತಮ್ ತಮ್ಮೂರಿಗೆ ವ್ಯವಸಾಯ ಮಾಡಿಕೊಂಡಿರೋಕೆ ವಾಪಸ್ ಬಂದ್ಬಿಟ್ಟಿದ್ರು. ಇಂತಹ ಬದಲಾವಣೆ ಭಾರತೀಯ ಸಿನಿಮಾಗಳಲ್ಲಿ ಕಾಣಲು ಇಚ್ಛಿಸುತ್ತಾರೆ. ನನ್ನ ಕನಸಿನ ಭಾರತದಲ್ಲಿ ಎಲ್ಲಾ ಭಾಷೆಯ ಚಲನಚಿತ್ರಗಳು ತಮ್ಮತನವನ್ನು, ದೇಸಿ ಸಂಸ್ಕೃತಿಯನ್ನು ಹಾಗೂ ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸಬೇಕು ಹಾಗೂ ಅತಿರೇಕದ ಅಂಶಗಳನ್ನು ಪ್ರದರ್ಶಿಸತೊಡಗಿದೆ. ಈಗಿನ ಚಲನಚಿತ್ರಗಳಲ್ಲಿ ಕೇವಲ ಆಡಂಬರ, ಅದೊಂದು ಕಲಾ ಪ್ರಪಂಚಕ್ಕೆ ಹಿಡಿದ ಕನ್ನಡಿಯಾಗಬೇಕು. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ನಿರ್ದೇಶಕರು, ತಂತ್ರಜ್ಞರು ಹಾಗೂ ಕಲಾವಿದರು ನಮ್ಮಲ್ಲಿದ್ದಾರೆ. ಆದರೆ ಅವರೆಲ್ಲ ಕೇವಲ ಬೆರೆಳೆಣಿಕೆಯಷ್ಟು ಮಾತ್ರ. ಚಲನಚಿತ್ರಗಳನ್ನೇ ಉಸಿರಾಗಿಸಿಕೊಂಡಿರುವ ನಮ್ಮ ದೇಶದ ಜನತೆಯ ಬದುಕನ್ನು ಹಸನುಗೊಳಿಸುವ ಹಾಗೂ ವಿವಿಧ ಸನ್ನಿವೇಶಗಳೇ ಇರಬಹುದು. ಇಲ್ಲೆಲ್ಲ ದೇಸಿತನ ಮೆರೆಯಬೇಕು. ಇಂದು ಬಹುದೊಡ್ಡ ಯುವಕರ ಪಡೆ ಸಿನಿಮಾ ಜಗತ್ತಿಗೆ ಮುನ್ನುಗ್ಗಿ ಬರುತ್ತಿದೆ. ತಂತ್ರಜ್ಞಾನ ಸಾಕಷ್ಟು ದೊಡ್ಡ ಮಟ್ಟಿಗೆ ಮುಂದುವರೆದಿದೆ. ಆದರೆ ಕಥಾವಸ್ತುಗಳು ಮೇಲ್ಪದರದಲ್ಲಿ ಮಾತ್ರ ತೇಲುತ್ತಿದ್ದು ಪ್ರೇಕ್ಷಕನಿಗೆ ಕ್ಷಣಿಕ ಉನ್ಮಾದವನ್ನು ಉಂಟು ಮಾಡಿ ಅವನ ಹೃದಯ ಸಂಗೀತದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಕಾನೂರು ಹೆಗ್ಗಡದಿ, ನಾಯಿ ನೆರಳು, ಈತ ಅಂದ್ರೆ ಅದು ದೇಸಿತನವನ್ನು ನೈಜತೆಯನ್ನು ಪ್ರತಿಬಿಂಬಿಸುವಂತಿರಬೇಕು ಹಾಗೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವಂತಾಗಬೇಕು ಎಂಬುದೇ ನನ್ನ ಆಶಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಿನಿಮಾ ಸು ನನಸಾಗ್ಲಿ ಅನುಶ್ರೀ. ಸ್ನೇಹಿತರೆ, ಈಗ ಲತಾ ವೀರವರ ಕನಸಿನ ಭಾರತ ಏನು ಅಂತ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಮಾದಕ ವಸ್ತುಗಳನ್ನು ನಿಷೇಧಿಸುವುದನ್ನು ಕುರಿತು. ಮುಂದಿನ 20 ವರ್ಷದಲ್ಲಿ ಬೆಳವಣಿಗೆ ಆಗುತ್ತಿರುವ ದೇಶ ಬೆಳವಣಿಗೆ ಆದ ದೇಶ ಆಗಿರಬೇಕು. ಎಷ್ಟೋ ದೇಶಗಳಲ್ಲಿ ಕೆಲವೊಂದು ಮಾದಕ ವಸ್ತುಗಳನ್ನು ಕಾನೂನಿನ ಮೂಲಕ ಸೇವಿಸಬಹುದು ಮತ್ತು ಬಳಸಬಹುದು. ಗಳಿಂದ ಬರುವ ಕಂಟೈನರ್ಗಳನ್ನು ಭಾರತಕ್ಕೆ ಬರುವ ಮುನ್ನ ನಿಯಮಿತವಾಗಿ ತಪಾಸಣೆ ಮಾಡಬೇಕು. ಮಾದಕ ವಸ್ತುಗಳು ಮಾನವನ ಮೆದುಳಿನ ಮತ್ತು ದೇಹದ ಸಹಜ ಕಾರ್ಯ ವಿಧಾನವನ್ನು ವ್ಯತ್ಯಾಸಗೊಳಿಸಿ ಅವನ್ನು ಸೇವನೆ ಮಾಡಬಾರದು. ನಶೆ ಏರುವ ಟ್ಯಾಬ್ಲೆಟ್ ಅಥವಾ ಯಾವುದೇ ಮಾದಕ ವಸ್ತುಗಳನ್ನು ಸೇವಿಸಬಾರದು. ಕ್ಷಣಿಕ ಸುಖ ನೀಡುವ ಮೋಹಕ್ಕೆ ಬಿದ್ದು ಸುಂದರ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ನಿಮ್ಮ ಸ್ನೇಹಿತ ತಿಳಿಸಬೇಕು. ತಿಳಿಸುವುದರಿಂದ ಎಷ್ಟೋ ಜನರ ಜೀವನವನ್ನು ಮತ್ತು ಕುಟುಂಬವನ್ನು ಉಳಿಸಬಹುದು. ಡ್ರಗ್ಸ್ನ ಸೇವನೆ ಮಾಡಿದರೋ ಇಲ್ಲವೋ ಎಂದು ರಕ್ತ ತಪಾಸಣೆ ಮೂಲಕ ಕಂಡುಹಿಡಿಯಬಹುದು. ಇತ್ತೀಚೆಗೆ ಶಾಲಾ ಕಾಲೇಜುಗಳವರಿಗೆ ರಕ್ತ ಪರೀಕ್ಷೆ ಮಾಡಬೇಕು. ಈ ವಿಷಯಗಳನ್ನು ಅನುಸರಿಸಿದರೆ 2 ವರ್ಷದಲ್ಲಿ 90% ಭಾಗ ಮಾದಕ ವಸ್ತುಗಳನ್ನು ನಿಷೇಧ ಮಾಡಬಹುದು. ಭವಿಷ್ಯದಲ್ಲಿ